ಬಿಲಿಯನ್ ತಲುಪುವಂತ ನಿರೀಕ್ಷೆ ಇದೆ ಈ ಜನಸಂಖ್ಯೆ. ಅಂತದ್ರಲ್ಲಿ ಪ್ರಾಣಿಜನ್ಯ ಪ್ರೋಟೀನ್ ಅಥವಾ ಪ್ರೋಟೀನ್ ಯುಕ್ತವಾದಂತಹ ಆಹಾರವನ್ನ ಪೂರೈಕೆ ಮಾಡೋದು ಇದೆಯಲ್ಲ, ಇದು ಬಹಳ ಕಷ್ಟಕರವಾದಂತಹ ಒಂದು ಸಮಸ್ಯೆ ಆಗಬಹುದು ಮುಂದಿನ ದಿನಗಳಲ್ಲಿ. ಮುಂದಿನ ನಾವು ಭವಿಷ್ಯದ ಒಂದು ಪೀಳಿಗೆಯನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ನಾವು ನೋಡೋದಾದ್ರೆ ಈ ಸಂಪನ್ಮೂಲಗಳನ್ನ ಕಾಪಾಡಿಕೊಳ್ಳೋ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ಗಳನ್ನ ಒದಗಿಸುವುದು ಒಂದು ದೊಡ್ಡ ಸವಾಲು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಪ್ರೋಟೀನ್ಗಳನ್ನು ಒದಗಿಸೋದು ಇನ್ನೊಂದು ಸವಾಲು. ಈ ಸವಾಲುಗಳನ್ನ ನಾವು ಒಂದು ಸರಿಯಾದ ರೀತಿಯಲ್ಲಿ ನಾವು ನಿರ್ವಹಿಸಿದ್ದೇ ಆದಲ್ಲಿ ಉತ್ತಮ ಸಮಾಜವನ್ನ, ಸ್ವಸ್ಥ ಸಮಾಜವನ್ನ ನಾವು ನಿರ್ಮಾಣ ಮಾಡಿಕೊಳ್ಳೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬಹುದು ಅನ್ನುವುದು ನನ್ನ ಒಂದು ಅಭಿಪ್ರಾಯ. ಸೊ ಮುಂದುವರೆದು ಹೇಳೋದಾದರೆ ಬಯೋಫ್ಲಾಕ್ ತಂತ್ರಜ್ಞಾನ ಅಥವಾ ನೀಲಿ ಕ್ರಾಂತಿ ಎಂದೇ ಪರಿಗಣಿಸಿರುವ ಈ ಬಯೋಫ್ಲಾಕ್ ತಂತ್ರಜ್ಞಾನ ಪ್ರಥಮವಾಗಿ ನಮ್ಮಲ್ಲಿ ಇಂಡೋನೇಷ್ಯಾದಲ್ಲಿ ಪ್ರಾರಂಭ ಆಯಿತು. ಇದರದ್ದು ಒಂದು ಮೂಲ ಉದ್ದೇಶ ಏನು ಅಂದರೆ ಈ ತಂತ್ರಜ್ಞಾನದ್ದು ನೀರಿನಲ್ಲಿರುವ ಪೋಷಕಾಂಶಗಳನ್ನು ನಿರಂತರವಾಗಿ ಮರುಬಳಕೆ ಮಾಡಬಹುದು. ಈ ಮರುಬಳಕೆಯನ್ನು ಮಾಡುವ ಒಂದು ವಿಧಾನವನ್ನೇ ಬಯೋಫ್ಲಾಕ್ ಅಂತ ಹೇಳ್ತೇವೆ. ಈ ಪದ್ಧತಿಯಿಂದ ಒಳ್ಳೆಯ ರಿಸಲ್ಟ್ ಅಂದರೆ ಉತ್ತಮ ಫಲಿತಾಂಶವನ್ನು ನಾವು ನಿರೀಕ್ಷೆಯನ್ನು ಮಾಡಿದ್ದೇವೆ. ಈಗಾಗಲೇ ಅದು ಪ್ರೂವ್ ಆಗಿದೆ. ಕನಿಷ್ಠ ಅಥವಾ ಶೂನ್ಯ ನೀರಿನ ವಿನಿಮಯ, ಯಾವುದೇ ಒಂದು ಸಾಕಾಣಿಕೆ ಕೊಳಗಳೆಲ್ಲ ನಿರ್ವಹಣೆ ಮಾಡಬೇಕಾದ್ರೆ ನೀರನ್ನ ನಾವು ಎಕ್ಸ್ಚೇಂಜ್ ಅಥವಾ ವಿನಿಮಯವನ್ನ ಮಾಡಿಕೊಳ್ಬೇಕಾಗುತ್ತೆ. ಯಾಕೆ ಅಂದ್ರೆ ಕಶ್ಮಲವಾದ ಅಥವಾ ನೈರ್ಮಲ್ಯ ನೀರುಗಳನ್ನ ನಾವು ಹೊರಗಡೆ ಹಾಕಬೇಕಾಗುತ್ತೆ ಮತ್ತು ಶುದ್ಧವಾದಂತಹ ನೀರುಗಳನ್ನ ಮಿನಿಮಮ್ ನಾವು ಕೊಡಲೇಬೇಕಾಗುತ್ತೆ. 15-20 ದಿನಕ್ಕೆ ಒಂದು ಸಾರಿ ನೀರುಗಳನ್ನ ಎಕ್ಸ್ಚೇಂಜ್ ಮಾಡೋದು ಅಥವಾ ವಿನಿಮಯ ಮಾಡ್ಕೊಳ್ಳೋದು ನಾವು ನೋಡಿರ್ತೀವಿ, ಬದಲಾವಣೆ ಮಾಡ್ಕೊಳ್ಳೋದು. ಆದ್ರೆ ಇಲ್ಲಿ ಅದೇ ನೀರನ್ನ ಮರುಬಳಕೆ ಮಾಡುವುದು ಒಂದು, ಅಥವಾ ಅದೇ ನೀರನ್ನ ನೈರ್ಮಲ್ಯ ಹೊಂದದೇ ಇರುವ ರೀತಿಯಲ್ಲಿ ಕಾಪಾಡಿಕೊಂಡು ಬರುವಂತಹದ ಈ ಒಂದು ತಂತ್ರಜ್ಞಾನನೇ ಬಯೋಫ್ಲಾಕ್ ಅಂತ ಹೇಳ್ತೇವೆ. ಇದು ಉತ್ತಮ ಫಲಿತಾಂಶ ಇರೋದ್ರಿಂದ ಇತ್ತೀಚೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೂ ಸಹ ಇದು ಸಣ್ಣ ಪ್ರಮಾಣದಲ್ಲಿ, ಮಧ್ಯಮ ಪ್ರಮಾಣ ಮತ್ತು ದೊಡ್ಡ ಪ್ರಮಾಣದ ಒಂದು ಯೋಜನೆಗಳನ್ನು ಸಹ ರೂಪಿಸಿಕೊಂಡಿದ್ದಾರೆ. ಇದು 7.5 lakhs ಇಂದ ಹಿಡಿದು 50 lakhs ಘಟಕದ ವೆಚ್ಚ ಈ ಒಂದು ಬಯೋಫ್ಲಾಕ್ಗೆ ಇದೆ. ಈ ಬಯೋಫ್ಲಾಕ್ ಪರಿಸರ ಸ್ನೇಹ ಆಗಿದ್ದು ಸೂಕ್ಷ್ಮ ಜೀವಿಗಳ ಉತ್ಪಾದನೆಯನ್ನ ಆಧರಿಸಿರುತ್ತೆ. ಇದನ್ನೇ ಬಯೋಫ್ಲಾಕ್ ಎಂದು ನಾವು ಕರಿತಾ ಇದ್ದೇವೆ. ಇವುಗಳು ಕೊಳಗಳಲ್ಲಿ ಸ್ಥಗಿತಗೊಂಡ ತೇಲುವ ಜೀವಂತ ಮತ್ತು ಸತ್ತ ಕಣಗಳ ಸಾವಯವ ವಸ್ತುಗಳು ಅಥವಾ ಫೈಟೋಪ್ಲಾಂಕ್ಟನ್ಸ್ಗಳು, ಬ್ಯಾಕ್ಟೀರಿಯಾಗಳು ಮತ್ತೆ ಫಂಗೈಗಳು ಅಂದ್ರೆ ಉಪಯುಕ್ತವಾದಂತಹ ಸೂಕ್ಷ್ಮ ಜೀವಿಗಳನ್ನ ಒಟ್ಟುಗೂಡಿಸಿಕೊಂಡು ಮೊತ್ತವಾಗಿರುವಂತಹದನ್ನ ನಾವು ಬಯೋಫ್ಲಾಕ್ ಅಂತ ಹೇಳ್ತೇವೆ. ಈ ಉತ್ಪನ್ನಗಳನ್ನ ಸಾಕಾಣಿಕಾ ಕೊಳಗಳಲ್ಲಿ ನಾವು ಮೀನುಗಳಿಗೆ ಆಹಾರವಾಗಿ ಕೊಡೋದ್ರ ಮೂಲಕ ಹಾಗೂ ಆಂಟಿ ಬಾಡಿಯಾಗಿ ಇದು ಆಕ್ಟ್ ಮಾಡೋದ್ರಿಂದ ಈ ಮೀನುಗಳಿಗೆ ಸದೃಢವಾಗಿ, ಆರೋಗ್ಯವಂತವಾಗಿ ಮತ್ತೆ ಬೆಳೆಯುವ ಆಹಾರ ಪರಿವರ್ತನೆ ಅಥವಾ ಮಾಂಸ ಪರಿವರ್ತನೆ ಆಗೋದ್ರಲ್ಲಿ ಹೆಚ್ಚಿನ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಈ ಒಂದು ನೀರಿನಲ್ಲಿ ಅಂದ್ರೆ ಫ್ಲಾಕ್ ಇರುವಂತಹ ನೀರಿನಲ್ಲಿ ಬೆಳವಣಿಗೆಯಾದಂತಹ ಮೀನುಗಳು ಅತ್ಯಂತ ವೇಗವಾಗಿ ಬೆಳೆದು ಅತ್ಯಂತ ಬೇಗ ಇಳುವರಿಗೆ ಬರೋದರಿಂದ ರೈತರಿಗೆ ಒಂದು ಲಾಭದಾಯಕ ಅಂದ್ರೆ ತಪ್ಪಾಗಲಾರದು. ಮತ್ತೆ ಈ ಒಂದು BFT ಅಥವಾ ಬಯೋಫ್ಲಾಕ್ ತಂತ್ರಜ್ಞಾನ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನಾವು ನೋಡೋದಾದ್ರೆ, ಬಯೋಫ್ಲಾಕ್ ವ್ಯವಸ್ಥೆಯಲ್ಲಿ ಸಾಕಾಣಿಕೆ ಮಾಡುವುದು ಹೆಂಗೆ ಅಂದ್ರೆ ತ್ಯಾಜ್ಯ ನೀರಿನ ಸಂಸ್ಕರಣೆ, ಈ ಒಂದು ವೇಸ್ಟ್ ವಾಟರ್ ಏನಂತ ಇರ್ತವೆ ಆ ವೇಸ್ಟ್ ವಾಟರ್ನ ಸಂಸ್ಕರಣೆ ಮಾಡಿ ಅದರಲ್ಲಿ ನಾವು ಆಧುನಿಕ ಜಲಕೃಷಿಯನ್ನ ನಾವು ಮಾಡೋದನ್ನ ಮಾಡಿ ನಾವು ಫಲಿತಾಂಶವನ್ನು ಪಡೆಯುವುದನ್ನು ನೋಡಬಹುದು. ಹಾಗೆ ನೀರಿನಲ್ಲಿರುವ ಕಾರ್ಬೋಹೈಡ್ರೇಟ್ಗಳನ್ನು ಏನು ಹೇಳ್ತೀವಿ ಆ ಕಾರ್ಬೋಹೈಡ್ರೇಟ್ಗಳು ಮತ್ತು ಇಂಗಾಲ ಮತ್ತು ಸಾರಜನಕ ಅನುಪಾತದ ಮೂಲಕ ಕಾಯ್ದುಕೊಳ್ಳುವ ಮೂಲಕ ಈ ಒಂದು ಸ್ವಸ್ಥ ಬಯೋಫ್ಲಾಕ್ ಅನ್ನು ಉತ್ತಮ ಗುಣಮಟ್ಟದ ಸೂಕ್ಷ್ಮಜೀವಿಗಳು, ಏಕಕೋಶ ಸೂಕ್ಷ್ಮಜೀವಿಗಳು, ಬ್ಯಾಕ್ಟೀರಿಯಾಗಳಾಗ್ಬೋದು, ಈ ಒಂದು ಪ್ರೋಟೀನ್ ಯುಕ್ತವಾದಂತಹ ಒಂದು ಸೂಕ್ಷ್ಮಜೀವಿಗಳನ್ನು ನಾವು ಬೆಳೆಸುವ ಮೂಲಕ ಆಹಾರವಾಗಿ ಮೀನುಗಳಿಗೆ ಕೊಡಬಹುದು. ಹಾಗೆ ಮೇಲ್ ತಿಳಿಸಿದ ಹಂಗೆ ನೀರಿನಲ್ಲಿ ಅನುಪಯುಕ್ತವಾದ ಅಪೌಷ್ಟಿಕಾಂಶ ಇರುವಂತಹ ಅವಲಂಬಿತ ಸೂಕ್ಷ್ಮ ಜೀವಿಗಳನ್ನ ಬೆಳವಣಿಗೆಯಾಗ್ತಾ ಇರ್ತದೆ. ಈ ಒಂದು ಬೆಳವಣಿಗೆ ಆಗಿರುವಂತಹದ್ರಲ್ಲಿ ಜಲಕೃಷಿಯಲ್ಲಿ ಆಹಾರವಾಗಿ ಮಾರ್ಪಾಡು ಮಾಡುವುದು ಮೇನ್ ಈ ಒಂದು ಕಾನ್ಸೆಪ್ಟ್, ಈ ಬಯೋಫ್ಲಾಕ್ ಕಾನ್ಸೆಪ್ಟ್. ಅದು ಸಸಾರಜನಕ ತ್ಯಾಜ್ಯವಾಗಿ ಮಾರ್ಪಾಡು ಮಾಡಿ ಮೀನುಗಳಿಗೆ ಉತ್ತಮವಾದಂತಹ ಪ್ರೋಟೀನ್ ಅನ್ನು ನೀಡುವಂತದ್ದೇ ಈ ಒಂದು ಗುಣಧರ್ಮ. ಇದು ಜೈವಿಕವಾಗಿರೋದ್ರಿಂದ ಹೆಚ್ಚು ಮೀನುಗಳಿಗೆ ಯಾವುದೇ ತರಹದ ತೊಂದರೆಗಳು ಇರೋದಿಲ್ಲ. ಹಾಗೂ ಈ ವಿಷಕಾರಿಯಾದಂತಹ ಸಾರಜನಕ ಪ್ರಭೇದಗಳನ್ನ ನಿಶ್ಚಲತೆಯ ಬಯೋಫ್ಲಾಕ್ಗಳಲ್ಲಿ ಹೆಚ್ಚು ವೇಗವಾಗಿ ನಾವು ವೃದ್ಧಿಸಬಹುದು. ಯಾಕೆಂದ್ರೆ ಬೆಳವಣಿಗೆ ಮಾಡುವಂತಹ ಮಟ್ಟದಲ್ಲಿ ಅಪೌಷ್ಟಿಕ ಅಥವಾ ಅನ್ಯ ಪೌಷ್ಟಿಕಾಂಶಗಳನ್ನ ಅವಲಂಬಿತ ಜೀವಿಗಳು

ಡಾಕ್ಟರ್, ಯಾರಾದರೂ ತಮಗೆ ಮಾತಾಡಬೇಕು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? 9141885905. ಆತ್ಮೀಯರೇ, ಡಾಕ್ಟರ್ ವಿಜಯಕುಮಾರ್ ಅವರು ಹೇಳಿದಂತ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡಿಕೊಳ್ಬಹುದು. 9141885905 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಡಾಕ್ಟರ್ ವಿಜಯಕುಮಾರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಈ ಹೊಸ ತಂತ್ರಜ್ಞಾನ, ಪರಿಸರ ಸ್ನೇಹಿ ತಂತ್ರಜ್ಞಾನ ಆಗಿರುವಂತಹ ಬಯೋಫ್ಲಾಕ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದೀರಿ. ಅಂದ್ರೆ ಬಯೋಫ್ಲಾಕ್ ಅಂತಂದ್ರೆ ಏನು, ಅದನ್ನ ನಾವು ಉಪಯೋಗ ಮಾಡೋದ್ರಿಂದ ಯಾವ ರೀತಿ ನಮಗೆ ಉಳಿತಾಯ ಆಗ್ತದ, ಅದ್ರ ಜೊತೆಗೆ ಪರಿಸರಕ್ಕೂ ಕೂಡ ಒಳ್ಳೇದಾಗ್ತದ, ಆಮೇಲೆ ನಮ್ಮ ಕೃಷಿಗೆ ಸಹಿತ ಇದರಿಂದ ಸಾಕಷ್ಟು ಅನುಕೂಲಗಳು ಆಗ್ತಾವ ಅನ್ನೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ. ಆತ್ಮೀಯರೇ, ಬಯೋಪ್ಲಾಸ್ಟಿಕ್ ಅಥವಾ ನೀಲಿಕ್ರಾಂತಿ ತಂತ್ರಜ್ಞಾನ, ಈ ಕುರಿತು ವಿಜಯಪುರದ ಭೂತನಾಳ ಮೀನುಗಾರಿಕೆ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ವಿಜಯಕುಮಾರ್ ಅವರೊಂದಿಗೆ ಮಾತುಕತೆಯನ್ನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್, ಎಸ್ ರುಳಿ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಕೇಳುಗರೆ, ರೈತರ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ನಾವಿದ್ದೇವೆ. ಸಮಯ 7:21:04. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಂತಿಪದಗಳು, ಕಲಾವಿದರು ಕೋಲಾರದ ಪರಪ್ಪ ಸಂಗಪ್ಪ ಗನಿ. ತೆಂಗಿನ ಗಿಡ ಹುಟ್ಟಿ ಟ್ವಂಗಿ ಟ್ವಂಗಲ್ಲ ಎಳಿಗಾಯೋ, ಟ್ವಂಗಿ ಟ್ವಂಗಲ್ಲ ಎಳಿಗಾಯಿ ಭೀಮಣ್ಣ ಬಿಲ್ಲಿ ಒಗದಾಣ ಬಿಳಿಗಾಯೋ. ಕಾಮಣ್ಣನ ಬೂದಾಗ ತೆಂಗಿನ ಗಿಡ ಹುಟ್ಟಿ ಟ್ವಂಗಿ ಟ್ವಂಗಲ್ಲ ಎಳಿಗಾಯೋ, ಟ್ವಂಗಿ ಟ್ವಂಗಲ್ಲ ಎಳಿಗಾಯಿ ಭೀಮಣ್ಣ ಬಿಲ್ಲಿ ಒಗದಾಣ ಬಿಳಿಗಾಯೋ. ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ರಾವಣ ಸೋತ ರಣದಾಗೋ, ರಾವಣ ಸೋತ ರಣದ ಧರ್ಮ ರಾಜ ದ್ರೌಪದಿ ಸೋತ ಪಗಡ್ಯಾಗೋ. ಕಾಮ ಕಲ್ಲಿಗೆ ಸೋತ ಭೀಮ ಬಿಲ್ಲಿಗೆ ಸೋತ ರಾವಣ ಸೋತ ರಣದಾಗೋ, ರಾವಣ ಸೋತ ರಣದ ಧರ್ಮ ರಾಜ ದ್ರೌಪದಿ ಸೋತ ಪಗಡ್ಯಾಗೋ. ಹಳ್ಳದ ದಂಡಿಲೆ ಹಾಲ ನ್ಯವಣಿಯ ಬಿತ್ತಿ ಹಾಲ ತುಂಬು ತಲೆ ಗಿಳಿ ಮೈದ, ಹಾಲ ತುಂಬು ತಲೆ ಗಿಳಿ ಮೇದ ಕಾಮಣ್ಣನ ಮಾನ ತುಂಬು ತಲೆ ಶಿವ ವೈದ. ಹಳ್ಳದ ದಂಡಿಲೆ ಹಾಲ ನ್ಯವಣಿಯ ಬಿತ್ತಿ ಹಾಲ ತುಂಬುತ್ತಲೆ ಗಿಳಿ ಮೇದ, ಹಾಲ ತುಂಬು ತಲೆ ಗಿಳಿ ಮೇದ ಕಾಮಣ್ಣನ ಮಾನ ತುಂಬು ತಲೆ ಶಿವ ವೈರೋ. ಹಾಡ ಬಲ್ಲವರಂತ ನಾಡಿಂದ ಕರ ಸೇವಾ ಹಾಡೋ ನನ ಗೆಳೆಯ ದಣಿ ತಗದ, ಹಾಡೋ ನನ ಗೆಳೆಯ ದಣಿ ತಗದ ಹಾಡಿದರ ಜೋಡ ಕಿನ್ನೋರೆ ನೋಡದಂಗೋ. ಹಾಡ ಬಲ್ಲವನಂತ ನಾಳಿಂದ ಕರ ಸೇವಾ ಹಾಡೋ ನನ ಗೆಳೆಯ ದಣಿ ತಗದ, ಹಾಡೋ ನನ ಗೆಳೆಯ ದಣಿ ತಗದ ತಂದ ಅಳಕೋರ ಹಾಲ ಹಂಗರಗಿ ಕೊರತಿ ಕ್ವಾಲರ ಮುಂದಾ ಉದ್ಯೋಗ